ಮಂತ್ರದೊಂದಿಗೆ ಪ್ರಾರಂಭವಾದಂತಹ ಉಪನಿಷತ್ ಭಾಗವನ್ನ ಕರ್ಮಸು ಅವಿನಿಯುಕ್ತ ಅಂತ ಪ್ರಾರಂಭದಲ್ಲಿ ಪ್ರತಿಜ್ಞೆ ಮಾಡಲಾಗಿದೆ. ಪ್ರಾರಂಭದಲ್ಲಿ ಏನು ಪ್ರತಿಜ್ಞೆ ಮಾಡಲಾಗಿದೆ ಅಂದ್ರೆ, ಈ ಯಾವುದೇ ಉಪನಿಷತ್ ಮಂತ್ರಗಳು ಈಶಾವಾಸ್ಯ ಉಪನಿಷತ್ತಿನ ಯಾವುದೇ ಮಂತ್ರ ಕರ್ಮದಲ್ಲಿ ತೊಡಗಿಸುವ ಉದ್ದೇಶ ಅಲ್ಲ. ಅವಿನಿಯುಕ್ತ ನಿಯುಕ್ತ ವಿನಿಯುಕ್ತ ಅವಿನಿಯುಕ್ತ, ಎಷ್ಟು ಶಬ್ದವನ್ನು ನೋಡಿ. ನಿಯುಕ್ತ ಅಂದ್ರೆ ತೊಡಗಿಸುವುದು, ವಿನಿಯುಕ್ತ ಅಂತಂದ್ರೆ ಚೆನ್ನಾಗಿ ತೊಡಗಿಸುವುದು, ಅವಿನಿಯುಕ್ತ ಅಂದ್ರೆ ಎಲ್ಲಷ್ಟೂ ತೊಡಗಿಸುವುದಿಲ್ಲ. ಉಪನಿಷತ್ ಅಧ್ಯಯನ ಮಾಡಲಿಕ್ಕೆ ಅವಕಾಶ ವೇದಗಳ ಅಂತದಲ್ಲಿ. ವೇದಗಳ ಮೊದಲನೇ ಭಾಗ ಕರ್ಮಗಳಲ್ಲಿ ತೊಡಗಿಸುವುದಾಗಿದೆ. ಲೋಕಾಂತರ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿ, ಪಾಪ ನಿವೃತ್ತಿ, ಪ್ರಾಯಶ್ಚಿತ್ತ, ಇವೆಲ್ಲ ಏನ್ ಮಾಡ್ತವೆ, ಕರ್ಮದಲ್ಲಿ ತೊಡಗಿಸುತ್ತವೆ. ಇವನ್ ಸಿಂಪಲ್ ಪೂಜಾ ವಿಧಿ, ಅರ್ಚನಾ, ಆರಾಧನಾ, ನಮಸ್ಕಾರ, ಚಮತ್ಕಾರ ಎಲ್ಲವೆಲ್ಲ ಇವೆಲ್ಲವೂ ಕೂಡ ಕರ್ಮದಲ್ಲಿ ತೊಡಗಿಸುವುದೇ ಆಗಿದೆ. ಕರ್ಮದಲ್ಲಿ ತೊಡಗಿಸುವುದು ಅಂತಂದ್ರೆ, ಅಜ್ಞಾನಿಗಳಾಗಿದ್ರಿ, ಅಜ್ಞಾನಿಗಳಿದ್ದೀರಿ, ಮುಂದೆ ಕೂಡ ನೀವು ಹೀಗೆ ಅಜ್ಞಾನದಲ್ಲಿ ಇರಿ. ಎಕ್ಸಾಕ್ಟ್ಲಿ ಲೈಕ್ ಕಾಂಗ್ರೆಸ್ ಕರ್ಮಕಾಂಡ. ನೀವು ಹಿಂದೆ ಯೂಸ್ಲೆಸ್ ಆಗಿದ್ರಿ, ಈಗ ಯೂಸ್ಲೆಸ್ ಇದ್ದೀರಿ, ಮುಂದೆಯೂ ಕೂಡ ನೀವು ಹೀಗೆ ಯೂಸ್ಲೆಸ್ ಆಗಿರ್ರಿ, ನಿರುಪಯುಕ್ತರಾಗಿರ್ರಿ ಅಂತಾನೆ ಆಶೀರ್ವಾದ ಮಾಡ್ತಾರ ಅವರು. ಎಷ್ಟು ಮಂದಿ ಆರ್ಚಿ ಬಂದಾರ ಅವರೆಲ್ಲ ಮಾಡಿದ್ದ ಅದನ್ನೇ. ನಿಮ್ಗೇನ್ ಹಸಿವೆ ಆಗಿದೆ ತಗೋ ಅಂತಿಲ್ವ, ನಮ್ಮ ಹತ್ರ ಬರಬೇಡ, ನಮ್ಮ ಸಾಕಷ್ಟು ಕೆಲಸ ಇದೆ, ಅದನ್ನ ನಂಬಬೇಕಾಗಿದೆ, ಇದನ್ನ ನಂಬಬೇಕಾಗಿದೆ, ನಂಬಾಕ. ಅಜ್ಞಾನದಲ್ಲಿ ಯಾವುದೇ ವಿಧಿ ವಿಧಾನವನ್ನ ತಗೋ, ಯಾವುದೇ ವಿಧ ಕಾಯಿಕ ವಾಚಿಕ ಮಾನಸಿಕವಾದ ಯಾವುದೇ ಕರ್ಮವನ್ನ ನಿನ್ನ ಲೆಕ್ಕಾಚಾರದಲ್ಲಿ ತಗೊಂಡ್ರು ಕೂಡ ಅವಷ್ಟು ಅಜ್ಞಾನದಲ್ಲಿ ಇದ್ದುಕೊಂಡು ಕರ್ಮದಲ್ಲಿ ತೊಡಗಿಸುವುದೇ ಉದ್ದೇಶ. ಅಜ್ಞಾನ ನಿವೃತ್ತಿಗಾಗಿ ವೇದಾಂತ ಉಪನಿಷತ್ತುಗಳಂತ ಕರಿತೀವಿ, ಪ್ರಸ್ಥಾನತ್ರಯಗಳಂತ ಕರಿತೀವಿ, ಭಗವದ್ಗೀತಾ ಬ್ರಹ್ಮಸೂತ್ರ ಅಂತ ಕರಿತೀವಿ, ಇವಕ್ಕೆಲ್ಲ ವೇದಾಂತ ಗ್ರಂಥಗಳು ಅಂತ ಕರೀತಾರೆ. ವೇದಾಂತ ಗ್ರಂಥಗಳು ಎಲ್ಲಿವೆ, ಈ ಕರ್ಮ ಎಲ್ಲ ಅನ್ನೋದು ಸಾಕಪ್ಪ, ಇದ್ರಲ್ಲಿ ಏನು ಅರ್ಥ ಇಲ್ಲ ಅಂತ ಬೇಸರವಾಗಿ ಅವುಗಳನ್ನ ಕಟ್ಟಿಟ್ಟು ನನಗೆ ಮೋಕ್ಷ ಬೇಕಾಗಿದೆ ಅಂತ ಪ್ರವೃತ್ತನಾಗಿ ಬಂದವನಿಗೆ ಮಾತ್ರ ಎಲ್ಲವುಗಳಿಂದಲೂ ನಿವೃತ್ತನಾಗಿ ಮೋಕ್ಷವನ್ನು ಮಾತ್ರ ಬಯಸಿ ಬಂದಿರ್ತಾರಲ್ಲೋ ಅವನಿಗಾಗಿ ವೇದಾಂತ. ಆದ್ದರಿಂದ ಈಶಾವಾಸ್ಯ ಉಪನಿಷತ್ತಿನ ಯಾವುದೇ ಮಂತ್ರವಾಗಲಿ ಕರ್ಮದಲ್ಲಿ ತೊಡಗಿಸುವ ಉದ್ದೇಶ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಬಂದ್ರಲ್ಲ ಈಗ, ಓನಪ್ಪ ನಿಮ್ಗೆ ಮೋಕ್ಷ ಬೇಕಾಗಿದೆಯಾ, ಅದೊಂದು ಕೆಲಸ ಮಾಡು, ದಿನ 11 ಸಲ ರುದ್ರಾಭಿಷೇಕ ಮಾಡಪ್ಪ ಅಂತ ನಾ ಹೇಳಿದ್ರೆ, ಪೂಜೆ ಮಾಡು ಅಂತ ಹೇಳಿದ್ದೀನಿ ಯೋಗೀಶನಿಗೆ, ಆದ್ರೆ ಬೆಳಗಿಂದ ರಾತ್ರಿ ಅದನ್ನೇ ಮಾಡು ಅಂತ ಹೇಳಲಿಲ್ಲ. ನಿನಗೆ ಬೇಕಾಗಿರೋದು ನಾನು ಕೊಡ್ತೀನಿ, ನನಗೆ ಅವಶ್ಯಕತೆ ಆಗಿರೋದು ನೀನು. ಹೌದೋ, ಅಡಿಗೆ ಮಾಡೋರು ಬೆಳಗಿಂದ ರಾತ್ರಿ ಅಡಿಗೆನೇ ಮಾಡು ಅಂತ ಹೇಳೋದಿಲ್ಲ. ಅದು ಇಲ್ಲಿ ಈ ಆಶ್ರಮದಲ್ಲಿ ಬದುಕಿ ಉಳಿದುಕೊಂಡ ನೆಪ ಅಷ್ಟೇ, ಅದು ಮೇನ್ ಅಲ್ಲ. ಮೇನ್ ಏನು, ಈಗ ಬಂತು ನೋಡಿ, ಇನ್ನು 13 ದಿವಸ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ರೀಸ್ಟಾರ್ಟ್, ಇದು ಮೇನ್ ಇದೆ. ಹೌದಲ್ಲ, ಹೌದಲ್ಲ, ಹಾ. ಸೊ ಅರ್ಜುನ ಎಲ್ಲ ಮುಗಿಸ್ಕೊಂಡು ಬಂದ, ನಾ ಯುದ್ಧ ಮಾಡಂಗಿಲ್ಲ ಅಂದ, ನನಗೆ ಶ್ರೇಯಸ್ ಬೇಕು ಅಂದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯುದ್ಧ ಮಾಡಿ ಮುಗಿಸು, ಆಮೇಲೆ ಶ್ರೇಯಸ್ ವಿಚಾರ ಮಾಡೋಣ. ಹಾಗೆ ಹೇಳಿದ್ನ, ಯುದ್ಧ ಮಾಡಿ ಮುಗಿಸು, ಏನೇನು ನಿನ್ನ ಕರ್ಮ ಅದೆಲ್ಲ ಕರ್ಮ ಕಳ್ಕೊ, ಆಮೇಲೆ ನಿನಗೆ ಬೇಕಾದ್ರೆ ಶ್ರೇಯಸ್ ಮಾರ್ಗ ತೋರಿಸ್ತೀನಿ ಅಂತ ಹೇಳಿಲ್ಲ. ಅವನು ಕೇಳೋದು ಹೆಚ್ಚಿಂದು, ನಾ ಕೊಡೋದು ಹೆಚ್ಚಿಂದು, ಎಲ್ಲವನ್ನೂ ನಿಲ್ಲಿಸ್ಬಿಟ್ಟ, ಸ್ಥಗಿತ ಮಾಡಿಬಿಟ್ಟು. ಎಲ್ಲ ಇಡೀ 18 ಅಕ್ಷೋಣ ಸೈನ್ಯ ಸೈಲೆಂಟ್ ಆಗ್ಬಿಟ್ಟು ಅವನ ಮಾಯೆಯಿಂದ, ಅವನ ಮಾಯಾ ಜಾಲದಿಂದ ಎಲ್ಲವೂ ಸೈಲೆಂಟ್. ಇಬ್ರು ಮಾತ್ರ ಅಲ್ಲಿ ಆಕ್ಟಿಂಗ್ ಇದ್ದಾರೆ, ಯಾರು? ಅರ್ಜುನ, ಕೃಷ್ಣ. ಹೀಗಾಗಿ ಉಪದೇಶ ಬೇರೆ ಯಾರಿಗೂ ಸಿಗಲೇ ಇಲ್ಲ, ಅರ್ಜುನಿಗೆ ಪ್ರಾಪ್ತಿಯಾಯಿತು. ಏನು ಪ್ರಾಪ್ತಿ? ಯಾವ ವಿದ್ಯಾ ಪ್ರಾಪ್ತಿ ಆಯಿತು? ಯುದ್ಧವನ್ನು ಹೇಗೆ ಮಾಡಬೇಕು ಅನ್ನೋದ, ಚಕ್ರವ್ಯೂಹವನ್ನು ಹೇಗೆ ರಚಿಸಬೇಕು ಅನ್ನೋದ, ಅಥವಾ ಬೇರೆ ಯುದ್ಧ ವ್ಯೂಹಗಳನ್ನು ಹೇಗೆ ರಚಿಸಬೇಕು ಅನ್ನೋದು ಆಯ್ತು ಅಲ್ಲಿ. ಮತ್ತೆ ಏನಾಯ್ತು ಅಲ್ಲಿ? ಅವನು ಮೋಕ್ಷ ವಿದ್ಯಾ ಪ್ರಾಪ್ತಿ. ಹೀಗಾಗಿ ಇನ್ ಜನರಲ್ ಯಾವುದೇ ಉಪನಿಷತ್ತಾಗಲಿ, ಈಗ ವಿಶೇಷವಾಗಿ ಈಶಾವಾಸ್ಯ ಉಪನಿಷತ್ತೇ ಆಗಲಿ, ಇದರಲ್ಲಿಯ ಯಾವುದೇ ಮಂತ್ರವೇ ಆಗಲಿ, ಕರ್ಮದಲ್ಲಿ ತೊಡಗಿಸುವ ಉದ್ದೇಶವನ್ನ ಹೊಂದಿಲ್ಲ. ಅಲ್ಲಿಂದ ಪ್ರಾರಂಭ ಅಂತ ನಮ್ಮ ಜಿಜ್ಞಾಸ ಎಲ್ಲಿವರೆಗೂ ಬಂದಿದೆ ಅಂತಂದ್ರೆ, ಈ ಕರ್ಮದ ಈ ಗ್ರಂಥದ ವಿಷಯ ಏನು, ಈ ಗ್ರಂಥದ ಅಧಿಕಾರಿ ಯಾರು, ಈ ಗ್ರಂಥದ ಸಂಬಂಧ ಏನು, ಅಧಿಕಾರಿಗೂ ಮತ್ತು ವಿಷಯಕ್ಕೂ ಸಂಬಂಧ ಏನು, ಮತ್ತು ಈ ಗ್ರಂಥವನ್ನ ಅಧ್ಯಯನ ಮಾಡಿ ಪೂರೈಸಿದ ನಂತರ ಪ್ರಯೋಜನ ಏನು? ಏನು ಗುರುಚರಿತ್ರ ಪಾರಾಯಣ ಮಾಡಿದ್ರೆ, ವೈಷ್ಣೋ ದೇವಿ ಪುರಾಣ ಪಾರಾಯಣ ಮಾಡಿದ್ರೆ, ದೇವಿ ಪುರಾಣ ಪಾರಾಯಣ ಮಾಡಿದ್ರೆ ಒಂದು 10 ಲಕ್ಷ 50 ಲಕ್ಷ ಪುಣ್ಯಗಳು ಸಿಗ್ತವೆ. ನೀವು ಉಪನಿಷತ್ ಪಾರಾಯಣ ಮಾಡಿದ್ರೆ, ಉಪನಿಷತ್ ಅಧ್ಯಯನ ಮಾಡಿದ್ರೆ ಏನು ಸಿಗ್ತದೆ ಪ್ರಯೋಜನ ಅಂತ ಕೇಳಿದ್ದಾರೆ. ಅದನ್ನು ಇಲ್ಲಿ ಹೇಳ್ತಾರೆ ಭಾಷ್ಯದಲ್ಲಿ, ತಸ್ಮಾತ್ ಏತೆ ಮಂತ್ರಾಃ ಅಂದ್ರ, ತಸ್ಮಾತ್ ಏತೆ ಮಂತ್ರಾಃ ಆತ್ಮನಃ ಯಾಥಾತ್ಮ್ಯ ಪ್ರಕಾಶನೇನ ಆತ್ಮವಿಷಯಂ ಸ್ವಾಭಾವಿಕಂ ಅಜ್ಞಾನಂ ನಿವರ್ತಯಂತಃ ಶೋಕಮೋಹಾದಿ ಸಂಸಾರ ಧರ್ಮ ವಿಚ್ಛಿತ್ತಿ ಸಾಧನಂ ಆತ್ಮ ಏಕತ್ವವಾದಿ ಆತ್ಮ ಏಕತ್ವ ಆದಿ ವಿಜ್ಞಾನಂ ಉತ್ಪಾದಯಂತಿ. ಏನು ವಿಷಯ ಇದೆ? ಇವಕ್ಕೆ ಅನುಬಂಧ ಚತುಷ್ಟಯಗಳು ಅಂತ ಕರೀತಾರೆ. ಏನು ಅನುಬಂಧ ಚತುಷ್ಟಯಗಳು? ವಿಷಯ, ಅಧಿಕಾರಿ, ವಿಷಯ ಮತ್ತು ಅಧಿಕಾರಿಗಳಲ್ಲಿ ಇರುವ ಸಂಬಂಧ, ಆನಂತರ ಪ್ರಯೋಜನ. ಸೊ ಇಲ್ಲಿ ವಿಷಯ ಏನಪ್ಪ? ಅವರು ಸ್ಪಷ್ಟವಾಗಿಡ್ತಾರೆ, ಆತ್ಮ ಐಕ್ಯ ರೂಪ. ಇದು ವಿಷಯ. ಅರ್ಥಾತ್ ನೀವು ಹಾಗೆ ಬರ್ಕೊಡ್ರಿ, ಆತ್ಮ ಐಕ್ಯ ರೂಪ ವಿಷಯ. ಅಲ್ಲಿ ಮಂತ್ರದಲ್ಲಿ ಅಂಡರ್ಲೈನ್ ಮಾಡಿ, ಆತ್ಮ ಏಕತ್ವ ಆದಿ. ಮಂತ್ರದಲ್ಲಿ ಅಲ್ಲಿ ಭಾಷ್ಯದಲ್ಲಿ ಅಂಡರ್ಲೈನ್ ಮಾಡಿ, ಆತ್ಮ ಏಕತ್ವ ಆದಿ. ಇದು ವಿಷಯ. ಏನು ಆತ್ಮ ಏಕತ್ವ ಅಂದ್ರೆ? ಜೀವಾತ್ಮ ಪರಮಾತ್ಮನಲ್ಲಿ ಐಕ್ಯವನ್ನ ತೋರಿಸುವುದೇ ಈ ಗ್ರಂಥದ ವಿಷಯ. ಹೀಗಾಗಿ ಈ ವಿಷಯವ ಅಲ್ಲಿರುವುದರಿಂದ ಈ ವಿಷಯದ ಅಧ್ಯಯನದಲ್ಲಿ ಏನಾಗುತ್ತದೆ ಅಂತಂದ್ರೆ, ಸ್ವ ಸ್ವಾಭಾವಿಕವಾದಂತಹ ಅಜ್ಞಾನವು ನಿವೃತ್ತವಾಗುತ್ತದೆ. ವಿಷಯದಲ್ಲೇ ಇದ್ದೆ ವಿಷಯ, ಈ ವಿಷಯವು ಈ ಗ್ರಂಥದ ವಿಷಯವು ಜೀವಾತ್ಮ ಪರಮಾತ್ಮರಲ್ಲಿಯ ಐಕ್ಯವಾಗಿರುವುದರಿಂದ ಅಜ್ಞಾನ ನಿವೃತ್ತಿಗೆ ಸರ್ಕಾರವಾಗುತ್ತದೆ. ಯಾರ ಅಜ್ಞಾನವನ್ನು ನಿವೃತ್ತ ಮಾಡುತ್ತದೆ? ಮುಮುಕ್ಷುವಿನ ಅಜ್ಞಾನವನ್ನು ನಿವೃತ್ತ ಮಾಡುತ್ತದೆ. ಎಲ್ಲರದೂ ಅಲ್ಲ, ಈ ಮನೆಯಲ್ಲಿ ಇವನು ಮುಮುಕ್ಷು ಆಗಿದ್ದರೆ ಅವನ ಅಜ್ಞಾನ ಮಾತ್ರ ನಿವೃತ್ತಿ ಆಗ್ತದೆ. ಮನೆ ಮಂದಿನೂ ಆ ಅಜ್ಞಾನದಲ್ಲೇ ಇರ್ತಾರೆ. ಅಲ್ಲ, ನೀನು ಹೋಗಿ ಬಾ, ನೀ ಹೋಗಿ ಬಂದರೆ ಅದ್ರ ಪುಣ್ಯ ನಾನು ಹಂಚ್ಕೋತೀನಿ ಅಂತ ಅಂತಾರಲ್ಲ, ಅವ್ರವ್ರು ಮಾಡಿದ ಪುಣ್ಯನೇ ಇನ್ನೊಬ್ರಿಗೆ ಲಭ್ಯ ಆಗೋದಿಲ್ಲ. ಅವರ ಅಜ್ಞಾನ ನಿವೃತ್ತಿ ಎಲ್ಲರಿಗೂ ಹೆಂಗಾಗ್ತದೆ? ಅಜ್ಞಾನ ನಿವೃತ್ತಿ ಯಾರು ಅಜ್ಞಾನವನ್ನು ನಿವೃತ್ತ ಮಾಡಿಕೊಂಡಿರ್ತಾರೋ ಅವರ ಅಜ್ಞಾನ ನಿವೃತ್ತಿ ಆಗಿರುತ್ತೆ ಅಷ್ಟೆ. ಆದ್ರಿಂದ ಅಧಿಕಾರಿ ಯಾರು? ಮುಮುಕ್ಷು ಇವ. ಇನ್ನು ಸಂಬಂಧ ಬರ್ಕೊಳ್ಳಿ. ಪ್ರತಿಪಾದ್ಯ ಪ್ರತಿಪಾದಕ ರೂಪ ಸಂಬಂಧ. ಪ್ರತಿಪಾದ್ಯ ಪ್ರತಿಪಾದಕ ರೂಪ ಸಂಬಂಧ ಏನು? ಹೀಗಂದ್ರೆ ಏನು ಸಿದ್ಧವಾಗಬೇಕಾಗಿದೆಯೋ ಈ ಗ್ರಂಥದಿಂದ, ಯಾವುದು ಸಿದ್ಧ ಮಾಡಲ್ಪಡುತ್ತದೆಯೋ, ಎರಡು ಬೇರೆ ಬೇರೆ ಪ್ರಯೋಗಗಳು, ಏನು ಸಿದ್ಧವಾಗಬೇಕಾಗಿದೆಯೋ ಈ ಗ್ರಂಥದಿಂದ ಏನನ್ನ ಸಿದ್ಧ ಮಾಡಲಾಗುತ್ತದೆಯೋ ಇವು ಎರಡು ಬೇರೆ ಬೇರೆ ಅಲ್ಲ. ಇವೆರಡು ಅನ್ಯೋನ್ಯಗಳು. ಅದನ್ನ ಪ್ರತಿಪಾದ್ಯ ಪ್ರತಿಪಾದಕ ಸಂಬಂಧ ಅಂತ ಕರೀತಾರೆ. ಪ್ರತಿಪಾದ್ಯ ಅಂದ್ರೆ ಏನು ಸಿದ್ಧವಾಗಬೇಕಾಗಿದೆಯೋ, ಪ್ರತಿಪಾದಕ ಅಂದ್ರೆ ಈ ಗ್ರಂಥವು ಏನು ಸಿದ್ಧ ಮಾಡಲು ಹೊರಟಿದೆಯೋ, ಮುಮುಕ್ಷುವಿಗೆ ಏನೋ ಒಂದು ಸಿದ್ಧ ಆಗಬೇಕಾಗಿದೆ. ಏನು ಸಿದ್ಧ ಆಗಬೇಕಾಗಿದೆ? ಏನು ಮೋಕ್ಷ ಸಿದ್ಧಿ ಆಗಬೇಕು. ಹೌದೋ? ಇನ್ನು ಗ್ರಂಥದ ವಿಷಯ ಏನು? ಉಪನಿಷತ್ ಗ್ರಂಥದ ವಿಷಯ ಏನು? ಮೋಕ್ಷವನ್ನು ಸಿದ್ಧಿಸುವ. ಇವನು ಏನು ಇಚ್ಛೆ ಮಾಡಿದ್ದಾನೆ ಅದೇ ಇಲ್ಲಿರುವಂತ ವಿಷಯ. ಆದ್ದರಿಂದ ವಿಷಯ ಬೇರೆ ಅಲ್ಲ ಮತ್ತು ಮುಮುಕ್ಷು ಬೇರೆ ಅಲ್ಲ. ಇವರಿಬ್ಬರಲ್ಲಿ ಇರುವಂತಹ ಸಂಬಂಧ ಒಂದೇ. ಆದ್ದರಿಂದ ಈ ಸಂಬಂಧಕ್ಕೆ ಅನ್ಯೋನ್ಯ ಸಂಬಂಧ. ಇನ್ನ ಪ್ರಯೋಜನ ಈ ಮುಂಚಿತವಾಗಿ ಮತ್ತೆ ಹೇಳಿದ್ದಾರೆ. ಇತ್ತೇವಂ ಉಕ್ತ ಅಧಿಕಾರ್ಯ ಅಭಿಧೇಯ ಸಂಬಂಧ ಪ್ರಯೋಜನ ಮಂತ್ರಾನ್ ಸಂಘ ವ್ಯಾಖ್ಯಾಸ್ಯಾಮಃ. ಸಂಕ್ಷೇಪತಃ ವ್ಯಾಖ್ಯಾಸ್ಯಾಮಃ. ಪ್ರಯೋಜನ ಬರ್ಕೊಳ್ಳಿ. ಅಜ್ಞಾನ ನಿವೃತ್ತಿ ತಥಾ ಪರಮಾನಂದ ಪ್ರಾಪ್ತಿ. ಅಜ್ಞಾನ ನಿವೃತ್ತಿ ತಥಾ ಪರಮಾನಂದ ಪ್ರಾಪ್ತಿ. ಈ ಪ್ರಕಾರ ನಾವು ಉಪ ಉಪನಿಷತ್ತನ್ನ ಪ್ರವೇಶ ಮಾಡ್ತಾ ಇದ್ದೇವೆ ಈಗ. ಓಂ ಈಶಾವಾಸ್ಯಂ ಇದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಪುಂಚೀಥಾ ಮಾಗೃದಕಸ್ಯ ಸಿದ್ಧನಂ. ಓಂ ಈಶಾವಾಸ್ಯಮಿದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜೀಥಾ ಮಾಕೃದಕಸ್ಯ ಸಿದ್ಧನಂ. ಎಲ್ಲರೂ ಕೂಡಿ ಓಂ ಈಶಾವಾಸ್ಯಮಿದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜೀಥಾ ಮಾತೃದಕ್ಕಸ್ಯ ಸಿದ್ಧನಂ. ಜಗತ್ಯಾಂ ಯತ್ಕಿಂಚ ಸರ್ವಂ ಜಗತ್ ಇದಂ ಈಶಾವಾಸ್ಯಂ. ಜಗತ್ಯಾಂ ಜಗತ್ತಿನಲ್ಲಿ ಯತ್ಕಿಂಚ ಯತ್ಕಿಂಚ ಜಗತ್ ಒಂದೇನಾದ್ರೂ ಕಿಂಚಿತ್ತು ಅಣು ಅನ್ನುವಂತಹದ್ದು ಇದ್ದದ್ದಾದರೆ ಅಲ್ಲಿಂದ ಪ್ರಾರಂಭವಾಗಿ ಸರ್ವಂ ಜಗತ್ ಇದು ಈಶಾವಾಸ್ಯಂ ಈಶ್ವರನಿಂದಲೇ ತುಂಬಿಕೊಂಡಿದ್ದಾಗಿದೆ. ಇದಂ ಈಶಾವಾಸ್ಯ ಬ್ಯೂಟಿಫುಲ್ ಶ್ಲೋಕ ಇದು. ಇದು ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಭಾರತ ದೇಶದಲ್ಲಿ ಲಭ್ಯ ಇದ್ದಂತಹ ಮಹಾನ್ ಜ್ಞಾನ ಭಂಡಾರ. ಅದರ ದ್ಯೋತಕವಾಗಿ ಒಂದೇ ಒಂದು ಶ್ಲೋಕ ಇದೆ. ಈ ಶ್ಲೋಕದ ಆಧಾರದಲ್ಲಿಯೇ ಸಮಸ್ತ ಭಾರತ ದೇಶವನ್ನು ನಿಂತುಕೊಂಡು ಇದು ಇಲ್ಲ ಅಂದ್ರೆ ಎಲ್ಲ ಕೊಲ್ಯಾಪ್ಸ್ ಆಗೋದು. ಈ ಜಗತ್ತಿನಲ್ಲಿ ಒಂದು ಅಣುವಿನಿಂದ ಮೊದಲು ಮಾಡಿ ಎಲ್ಲವೂ ಏನೇನು ಅಂತ ಇದೆಯೋ ಇದು ಎಲ್ಲವೂ ಕೂಡ ಈಶ್ವರನಿಂದಲೇ ತುಂಬಿಕೊಂಡಿದೆ. ನೋ ಫಿಲಾಸಫಿ ವಿಲ್ ಟೆಲ್ ಯು ದಿಸ್. ಬೇರೆ ಇನ್ನು ಯಾವ ಧರ್ಮ ಗ್ರಂಥಗಳು ಈ ಮಹಾನ್ ಸಂಗತಿಯನ್ನು ತಿಳಿಸುವುದಿಲ್ಲ. ತಿಳಿಸಿ ಹೇಳುವವರು ಅಸಮರ್ಥರು ಅಂತ ನಾ ಹೇಳೋದಿಲ್ಲ. ಆದರೆ ಹಾಗೆ ತಿಳಿಸಿ ಹೇಳುವ ಅವಕಾಶವನ್ನೇ ಧರ್ಮ ಮಾಡಿಕೊಟ್ಟಿಲ್ಲ. ಅವರವರ ಧರ್ಮಗಳು ಹಾಗೆ ತಿಳಿಸಿ ಹೇಳುವ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವರಲ್ಲೂ ಕೂಡ ಮಹಾನ್ ಮಹಾನ್ ವ್ಯಾಖ್ಯಾನಕಾರರಿದ್ದಾರೆ. ನಮ್ಮ ಗ್ರಂಥಗಳು ಬೇಕಾದ್ರೆ ವ್ಯಾಖ್ಯಾನ ಮಾಡ್ತಾರೆ, ಮಾಡ್ತಾ ಮಾಡ್ತಾ ಅದನ್ನು ವಿರೋಧಿಸಿಯೂ ವಿರೋಧಿಸ್ತಾರೆ, ಆ ಪ್ರಶ್ನೆ ಬೇರೆ. ಆದರೆ ಅವರ ಧರ್ಮಗ್ರಂಥಗಳು ಇವರಿಗೆ ಹೀಗೆ ವ್ಯಾಖ್ಯಾನಿಸಲಿಕ್ಕೆ ಅವಕಾಶವನ್ನೇ ಮಾಡಿಕೊಡೋದು. ನಮ್ಮ ಸಂಸ್ಕೃತಿಯಲ್ಲಿ ಮಾತ್ರ ಈ ವಿಚಾರಗಳಿವೆ. ಏನು ಅಂದ್ರೆ ಜಗತ್ತಿನಲ್ಲಿ ಸರ್ವಂ, ಸರ್ವಂ ಶಬ್ದ ಎಷ್ಟು ಸುಂದರವಾದ ಶಬ್ದ. ಆ ಸರ್ವಂ ಶಬ್ದ ಹೇಗೆ ಅಪಾರ್ಥವಾಗಿದೆ ನೋಡೋಣ ಸ್ವಲ್ಪ. ಅದು ಹೇಗೆ ಅಪಾರ್ಥವಾಗಿದೆ ಅಂದ್ರೆ ಸರ್ವಂ ಶಬ್ದ ನನ್ನ ಹೊರತುಪಡಿಸಿ ಎಲ್ಲವೂ ಅಂತ ಅರ್ಥ. ಎಲ್ಲವೂ ಅನ್ನುವ ಶಬ್ದದಲ್ಲಿ ನಾನು ಇದೇನೋ ನಾನು ಹೊರತುಪಡಿಸಿಯೋ ಆದ್ರೆ ಇವತ್ತು 99% ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಹುಟ್ಟಿದ ನಾವು ವ್ಯವಹಾರದಲ್ಲಿ ಬಳಸುವ ರೀತಿ ಆಗಿದೆ ನೋಡಿ. ಸ್ವಲ್ಪ ಎಲ್ಲೆಲ್ಲಿಯೂ ದೇವರಿದ್ದಾನೆ ಅಂತೇವೆ ನಾನು, ಅದ್ರಲ್ಲಿ ನಾನು ಸೇರ್ಕೊಂಡೆ ಅಂತ ಯಾರಿಗೂ ಗೊತ್ತಾಗ. ಸರ್ವ ಜಗತ್ತಂದ್ರೆ ಏನು? ನಾವು ಕಲ್ತದ್ದು ಪ್ರೈಮರಿ ಸ್ಕೂಲ್ನಾಗ ನಾವು ಕಲ್ತದ್ದು ಅಂದ್ರೆ ಪರ್ವತಗಳು, ನದಿಗಳು, ಕೊಳ್ಳಗಳು, ಕಾಡುಗಳು, ವೃಕ್ಷಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಸೇರಿಸಿದಂತಹ ಸುಂದರವಾದ ಈ ಜಗತ್ತು ಅಂತ ನಾವು ಕಲ್ತದ್ದು. ಆದ್ರೆ ಉಪನಿಷತ್ತಿನ ಜಗತ್ತು ಏನು ಅಂತಂದ್ರೆ ಈ ಲೋಕ, ಆ ಲೋಕ, ಅದೃಷ್ಟ ಲೋಕ, ದೃಷ್ಟ ಲೋಕ, ಸೂರ್ಯ ಚಂದ್ರ, ಸೂರ್ಯ ಮಂಡಲಗಳು, ಆಕಾಶ ಯಾನಗಳು, ಇನ್ನು ಏನೇನು ಎಲ್ಲವೂ ಸೇರಿ ಜಗತ್ತು. ಬ್ರಹ್ಮಾಂಡ. ಆದ್ರೆ ನಾವು ಅಂದ್ಕೊಂಡಿದ್ದು ನಮ್ ಜಗತ್ತು, ಈ ಕಡೆಗೆ ಹಿಮಾಲಯ, ಈ ಕಡೆಗೆ ಕನ್ಯಾಕುಮಾರಿ, ಉದ್ದ ಅಗಲದಿಂದ ತುಂಬಿಕೊಂಡಿರುವ ಜಗತ್ತು. ಅಷ್ಟರೇ ನಿನಗೆ ಅಭಿಮಾನ ಇರಲಿ ಅಂತ ನಾವು ಈ ಭಾರತಕ್ಕೆ ಸೀಮಿತವಾಗಿ ವಿವರಿಸ್ತೀವಿ. ಆದ್ರೆ ಉಪನಿಷತ್ತಿನ ಜಗತ್ತು ಭಾರತ ಒಂದೇ ಅಲ್ಲ, ಉಪನಿಷತ್ತಿನ ಜಗತ್ತು ಅಮೆರಿಕ ಒಂದೇ ಅಲ್ಲ, ಉಪನಿಷತ್ತಿನ ಜಗತ್ತು ಈ ಪೃಥ್ವಿ ಒಂದೇ ಅಲ್ಲ, ಉಪನಿಷತ್ತಿನ ಜಗತ್ತು ಈ ಸೂರ್ಯಮಂಡಲ ಒಂದೇ ಅಲ್ಲ, ಉಪನಿಷತ್ತಿನ ಜಗತ್ತು ಪೂರಾ ಆಕಾಶಯಾನ, ಪೂರಾ ಪೂರಾ ಪೂರಾ. ಇದರೊಳಗ ದೃಷ್ಟ ಲೋಕವೂ ಬಂತು, ಅದೃಷ್ಟ ಲೋಕಗಳು ಬಂತು, ಎಲ್ಲವೂ ಸೇರಿತು. ಅರ್ಥ ಆಯ್ತು? ಸರ್ವಂ ಜಗತ್ ಯತ್ಕಿಂಚಿತ್ ಏನು ಈಶಾವಾಸ್ಯಂ, ಇದು ಈಶನಿಂದಲೇ ತುಂಬಿಕೊಂಡಿದೆ, ಈಶ್ವರನಿಂದ ತುಂಬಿಕೊಂಡಿದೆ. ಈಶನಿಂದಲೇ ಜಗವು ತುಂಬಿದೆ, ಜಗವು ಈಶನ ಮನೆಯಿದು, ಈಶನಿಂದಲೇ ವಿಶ್ವ ನಡೆಯುವುದು, ಈಶಮಯವಿದು ಸರ್ವ. ಪ್ರೈಮರಿ ಸ್ಕೂಲ್ ಸಾಂಗ್ ಪ್ರಾರ್ಥನಾ. ಧಾರವಾಡದಲ್ಲಿ ಹೇಳ್ತಿದ್ರು, ಯಾಕೆಂದ್ರೆ ಇದನ್ನ ಲಕ್ಷ್ಮಣ ಜೋಶಿ ಅಂತ ಧಾರವಾಡದವರು ಕನ್ನಡದಲ್ಲಿ ಭಾಷಾಂತರ ಮಾಡಿದ್ರು. ಲಕ್ಷ್ಮಣ ಜೋಶಿ, ಲಕ್ಷ್ಮಣ ವಿರೂಪಾಕ್ಷ ಜೋಶಿ, ಅವರು ಧಾರವಾಡದಲ್ಲಿ ಮಾಳಮಡ್ಡಿಯಲ್ಲಿ ಇರ್ತಿದ್ರು. ಏಳು ಮಾಳಮಡ್ಡಿಯಲ್ಲಿ ಕಲ್ತಾರೆ. ಹೀಗಾಗಿ ಆ ಸ್ಕೂಲ್ನಲ್ಲಿ ಇದನ್ನ ಪ್ರೇಯರ್ ಹೇಳ್ತಾ ಇದ್ರಂತೆ. ಮುಂದೆ ಇದನ್ನ ನಾನು ತಿದ್ದುಪಡಿ ಮಾಡಿದ್ದು, ಇದು 79 ಇಸ್ವಿ ತಿದ್ದುಪಡಿ ಮಾಡಿದೆ. ಅವ್ರ ನನ್ನ ಹತ್ರ ಬಂದಿದ್ರು, ಅವಾಗ ನಾನು ಕೆಲವು ತಿದ್ದುಪಡಿ ಮಾಡಿದೆ, ಮುಂದೆ ಇದು ಪಬ್ಲಿಷ್ ಆಯ್ತು. ಅರ್ಥ ಆಗಿಲ್ವಾ? ಈಶನಿಂದಲೇ ಜಗವು ತುಂಬಿದೆ, ಜಗವು ಈಶನ ಮನೆಯಿದು, ಈಶನಿಂದಲೇ ವಿಶ್ವ ನಡೆದು, ಈಶಮಯವಿದು ಸರ್ವವು, ಧನವು ಆರದು ತಿಳಿದು ನೋಡಪದು, ಧನದ ಆಶಯ ತ್ಯಜಿಸುತ್ತ ಈಶ ಕೊಟ್ಟಿಗ ಧನದ ಭಾಗ್ಯ ನೀನು ರಮಿಪುದು ಮುದದಲ್ಲಿ, ಇಂತು ನೀ ಕರ್ಮಗಳ ಕೈದೊಡೆ ಪಾಪವೆಂದಿದು ಸೋಂಕದು, ಇದನ್ನು ಅಳಿಯುತ್ತ ಬೇರೆ ಮಾರ್ಗವು ಮುಕುತಿಗಿಲ್ಲವು ತಿಳಿಯುವುದು. ಪೂರ ಐಶಾವಿಸ್ಕೊಂಡಿರು ಇರಿಟ್ ಬಿಡು, ಅದು ಬರೆಸ್ರಿ ಪ್ರಾರಂಭದ 5 ಶ್ಲೋಕ ಬರೆಸ್ರಿ. ಪ್ರಾರಂಭದ ಸೊ ನಾವೀಗ ಅಲ್ಲಿಗೆ ಬಂದಿದ್ದೀವಿ. ಏನು ಅಂತಂದ್ರೆ ಮೊದಲನೇ ಸಾಲು ಮುಗೀತು. ತೇನ ತಕ್ತೇನ ಭುಂಚೀತ, ಈಗ ನಾವು ಹೇಗಿರ್ಬೇಕು ಈ ಜಗತ್ತಿನೊಳಗೆ? ಈ ಜಗತ್ತು ಈಶ್ವರ ಸ್ವರೂಪವೇ ಆಗಿರೋದ್ರಿಂದ, ಈಶ್ವರನೇ ತುಂಬಿಕೊಂಡಿರುವುದರಿಂದ, ಈಶ್ವರನದೇ ಆದ ಈ ಜಗತ್ತಿನಲ್ಲಿ ಎಷ್ಟು ಸುಂದರವಾಗಿದೆ. ಈಶ್ವರನದೇ ಆಗಿರುವ ಈ ಜಗತ್ತಿನಲ್ಲಿ ನಾವು ಹೇಗಿರಬೇಕು ಅಂತ ಪ್ರಶ್ನಿಸುವವನು ತಾನು ಈಶ್ವರನೇ ಅಂತ ಗುರುತಿಸಿದವನೋ ಗುರುತಿಸದೇ ಇದ್ದವನೋ? ಗುರುತಿಸದೇ ಇದ್ದವ. ಎಲ್ಲವೂ ಈಶ್ವರ, ಆದರೆ ನಾನು ಹೇಗಿರಬೇಕು ಈ ಜಗತ್ತಿನೊಳಗೆ? ಇದರತ್ತೇನು ತಾನು ಈಶ್ವರನಲ್ಲ, ಬಿಟ್ಟುಕೊಟ್ಟು ಬೇರೆ ಇದ್ದೇನೆ. ಹೌದು, ಎಲ್ಲವನ್ನೂ ಈಶ್ವರ ಅಂತಾನೆ, ತಾನು ಮಾತ್ರ ಇಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಯಾಕೆ? ಅಜ್ಞಾನ ವಶನಾಗಿ, ಅವಿವೇಕದಿಂದಾಗಿ, ಸರಿಯಾದ ರೀತಿಯಲ್ಲಿ ವಿಚಾರ ಮಾಡದೇ ಇದ್ದಾಗ ಇಂತಹ ಅನಿಸಿಕೆ ಬರುವುದು ಸಹಜ. ಹೀಗೆ ಅನಿಸಿಕೆ ಅವನಿಗೆ ಬಂದಿದ್ದೆ ಆದರೆ ಅವನಿಗೆ ಯಾವ ಥರ ಮಾರ್ಗದರ್ಶನ ಕೊಡಬೇಕು ಅಂತಂದ್ರೆ, ತನ್ನ ತನವನ್ನ ತಾನು ಕಳೆದುಕೊಂಡು ಈಶ್ವರನೇ ತಾನು ಎನ್ನುವ ಭಾವದವರೆಗೂ ಅವನಿಗೆ ತಿಳುವಳಿಕೆಯನ್ನು ಕೊಡಬೇಕು. ಅಷ್ಟು ಮಟ್ಟಿಗೆ ಉಪನಿಷತ್ತು ತಗೊಂಡು ಏನಂತ ಹೇಳ್ತದೆ ನೋಡಪ್ಪ, ಒಂದು ಕೆಲಸ ಮಾಡೋಣ. ನೀನು ಹೇಗೆ ಜೀವನ ಮಾಡಬೇಕು ಅಂತ ಹೇಳಿದ್ಲೋ, ಒಂದು ಕೆಲಸ ಮಾಡೋಣ. ಎಲ್ಲಿ ಜೀವನ ಮಾಡಬೇಕಾಗಿದೆ? ಈಶ್ವರನ ಜಗತ್ತಿನಲ್ಲಿ. ಯಾರ ಜೊತೆ ಜೀವನ ಮಾಡಬೇಕಾಗಿದೆ? ಈಶ್ವರನ ಜೊತೆ ಜೀವನ ಮಾಡಬೇಕಾಗಿದೆ. ಹಾಗೆ ಎಲ್ಲವೂ ಸೇರಿದ್ದು ಯಾರಿಗೆ? ಈಶ್ವರನಿಗೆ ಅಷ್ಟೇ. ಅವನದನ್ನ ಅವನಿಗೆ ಬಿಟ್ಕೊಡ್ತದೆ. ನೀ ಹಿಡ್ಕೋ, ಗಟ್ಟಿ ಹಿಡ್ಕೋ, ನಾನು ತಂಗೆ ನಿಂತ್ಕೋ. ನಿನ್ ಜೊತೆ ಇದ್ದದ್ದೆಲ್ಲ ಇದೆಲ್ಲ ಯಾರಿಗೆ ಬಿಡ್ಬೇಕಾದ್ರ? ಯಾಕೆ? ತೇನ ತೆಕ್ತೇನ, ಅವನದನ್ನ ಅವನಿಗೆ ಬಿಟ್ಕೊ. ಏನೇನನ್ನ ಬಿಟ್ಕೊಡು? ನೀ ಅಂದ್ಯಲ್ಲ ಈ ಜಗತ್ತೆಲ್ಲ ಈಶ್ವರನು ಅಂದ್ಯಲ್ಲೋ, ಈ ಜಗತ್ತೆಲ್ಲ ಈಶ್ವರನು ಅಂದ್ಮೇಲೆ ಈ ಶರೀರ ಯಾರ್ದು? ಬಿಟ್ಕೊಡು ಅವನಿಗೆ. ಈ ಮನಸ್ಸು ಬುದ್ಧಿಗಳು ಯಾರಿಗೆ? ಅವನಿಗೆ ಬಿಟ್ಕೊಡು. ಈ ಆಸೆಗಳು, ಈ ಇಂದ್ರಿಯಗಳು ಯಾರಿಗೆ ಸೇರಿದ್ದು? ಈಶ್ವರನ್ ಬಿಟ್ಕೊಡು. ತೇನ ತೆಕ್ತೇನ, ಅಯ್ಯೋ ಎಲ್ಲ ಬಿಟ್ಕೊಟ್ರೆ ನನ್ನ ಗತಿ ಏನು? ಎಲ್ಲವನ್ನೂ ಈಶ್ವರನಿಗೆ ಬಿಟ್ಕೊಟ್ಬಿಟ್ರೆ ನನ್ನ ಗತಿ ಏನು ಹೇಳ್ತಾರೆ? ಭುಂಜೀತ ಕಿಂ ಭುಂಜೀತ, ಅದು ಏನು ಬರುತ್ತದೋ ಅದನ್ನ ಅವನ ಪ್ರಸಾದ ಅಂತ ತೇನ ತೆಕ್ತೇನ, ಅವನದನ್ನ ಅವನಿಗೆ ಬಿಟ್ಟು ಕೊಡೋದಕ್ಕೆ ನಿಂದೇನು ಹೋಗ್ಬೇಕಾಗಿದೆ. ಹೂ ಯಾಕೆ ಏರಿಸ್ಬೇಕು? ಅವನ ಹೂ ಅವನಿಗೆ ಏರಿಸ್ತದಷ್ಟೆ. ನೈವೇದ್ಯ ಯಾಕೆ ಮಾಡಬೇಕು? ಅವನಿಗೆ ಸೇರಿದ ನೈವೇದ್ಯ ಅವನಿಗೆ ನಿವೇದನ ಆಗ್ತದೆ. ಅಭಿಷೇಕ ಯಾಕೆ ಮಾಡಬೇಕು? ಅವನಿಗೆ ಅವನ ಅವನಿಗೆ ಸೇರಿದ್ದು ಅದು ಅವನಿಗೆ ಸೇರ್ತದೆ. ಅಲಂಕಾರ ಯಾಕೆ ಮಾಡಬೇಕು? ಅಲಂಕಾರದ ಪ್ರತಿಯೊಂದು ಪದಾರ್ಥವು ಅವನಿಗೆ ಸೇರಿದ್ದು ಅದು ಅವನಿಗೆ ಸೇರಿಸಲ್ಪಡ್ತದೆ. ಈ ಪ್ರದಕ್ಷಿಣೆ ಯಾರಿಗಾಗಿ? ಈ ಪ್ರದಕ್ಷಿಣೆ, ಈ ಕಾಲುಗಳು, ಈ ಪಾದಗಳು, ಪಾದಗಳು ಅವನಿಗೆ ಸೇರಿದ್ದು, ಆದ್ದರಿಂದ ಪಾದಗಳ ಚಟುವಟಿಕೆಗಳು ಅವನಿಗೆ ಸಮರ್ಪಿತ ಶುಭ ಪ್ರದಕ್ಷಿಣೆ. ಪ್ರತಿಯೊಂದು ನಾವು ಮಾಡುವ ಕರ್ಮವನ್ನ ಅವನಿಗೆ ಬಿಡತಕ್ಕದ್ದು, ಅವನಿಗೆ ಬಿಟ್ಟುಕೊಡತಕ್ಕದ್ದು. ಯಾಕೆ? ಅದು ಅವನಿಗೆ ಸೇರಿದ್ದು. ಬಾಡಿಗೆ ಮನೆಯಲ್ಲಿ ಇದ್ದು ಅದನ್ನು ಬಿಟ್ಟು ಹೋಗುವಾಗ ಯಾರಾದರೂ ಇವನು ಬಿಟ್ಟು ಹೋಗ್ಬೇಕಲ್ಲ ಅಂತ ಅತ್ತವರನ್ನು ಕಂಡೀರ? ಇನ್ನು ಒದ್ದು ಕೆಡವಿ ಹೋಗ್ತಾರೆ, ಕಿಟಕಿ ಬಾಗಿಲ ಮುರಿದು ಹೋಗ್ತಾರೆ ವಿನಃ ಗೊತ್ತಾಗಲಿಲ್ಲ ಯಾರೇನೋ, ಅಯ್ಯೋ 20 ವರ್ಷ ಈ ಮನೆಯಾಗಿದ್ವಿ ಇನ್ನು ಬಿಟ್ಟು ಹೋಗ್ಬೇಕಲ್ಲ ಅದು ಯಾರು ಅಳೋದಿಲ್ಲ. ಏ ಅದು ಮೊದಲು ನಮ್ಮದಲ್ಲ, ಈಗೂ ನಮ್ಮದಲ್ಲ. ತೇನ ತೆಕ್ತೇನ, ಆದರೂ ಕಿಂಚಿತ್ತು ನಮಗೆ ಫಲ ಸಿಗುತ್ತದೆ. ಇಷ್ಟು ವರ್ಷ ಇದ್ಯಲ್ಲ 20 ವರ್ಷ, ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿದೆ. ಯಾರ ಮೇಲೂ ಪ್ರತಿಕ್ರಿಯೆ ಇಲ್ಲ, ಯಾರ ಬಗ್ಗೆಯೂ ವಿರೋಧಾಭಿಪ್ರಾಯ ಇಲ್ಲ, ಯಾರನ್ನು ನೋವು ಮಾಡತಕ್ಕದ್ದಲ್ಲ. ಏನು ಬಂತೋ ಅದು ಪ್ರಸಾದ, ಹೇಗೆ ಬಂತೋ ಅದು ಪ್ರಸಾದ, ಎಷ್ಟು ಬಂತೋ ಅದು ಪ್ರಸಾದ. ಅದು ಪಕ್ಕದ ಮನೆಯವರ ಮೂಲಕವಾಗಿ ಬರಬಹುದು, ನಮ್ಮ ಹಿರಿಯರಿಂದ ಬರಬಹುದು, ಪ್ರಕೃತಿಯ ನಿಯಮಗಳಿಂದ ಬರಬಹುದು, ಅದು ವಿಜ್ಞಾನದಿಂದ ಬರಬಹುದು, ಅಲ್ಲ ಇವೆಲ್ಲ ಇವೆಲ್ಲ ಮೊಬೈಲ್ ಎಲ್ಲ ಏನಿವು, ಇವು ವಿಜ್ಞಾನದಿಂದ ಬಂದದ್ದು ಇವೆಲ್ಲ. ಸಾಕು ಪ್ರಾಣಿಗಳು ನಾಯಿ ಬೆಕ್ಕು ಎಲ್ಲ ಹುಟ್ಟಿದ ಹುಟ್ಟಿಲ್ಲ ಇವು. ಮತ್ತೆ ಹೆಂಗಿಂದ ಬಂದಾವೆ, ವಿಜ್ಞಾನದಿಂದ ಬಂದಾವೆ, ವಿಜ್ಞಾನದ ಮಕ್ಕಳು ಇವೆಲ್ಲ. ಸೊ ಅದು ಹೆಂಗ್ ಬರ್ತಾವೋ, ಏನು ಬರ್ತಾವೋ, ಎಷ್ಟು ಬರ್ತಾವೋ, ಯಾವಾಗ ಬರ್ತಾವೋ, ಅವೆಲ್ಲವೂ ಕೂಡ ಭಗವಂತನ ಪ್ರಸಾದ. ಹೌದೋ? ಇದನ್ನ ನೀವು ಮರೆತಿ ಅಂದ್ರೆ ಏನಾಗ್ತದೆ? ಇಫ್ ಯು ಫಾರ್ಗೆಟ್, ಇನ್ ಕೇಸ್ ಯು ಫಾರ್ಗೆಟ್, ಮರ್ತ್ರೆ ಏನಾಗ್ತದೆ? ಮರ್ತ್ರೆ ಏನಾಗ್ತದೆ ಅಂದ್ರೆ ಅದು ಪ್ರಸಾದ ಅಲ್ಲ ಅಂತ ಹಾಕು, ಪ್ರಸಾದ ಅಲ್ಲ ಅಂದ್ಮೇಲೆ ಅದು ನಂದು ಅಂತ ಹಾಕು, ನಂದು ಅಂತ ಆದ್ಮೇಲೆ ಅವನು ಜಾಸ್ತಿ ಇದೆ ಅಂತ ಹಾಕು, ಅವನು ಜಾಸ್ತಿ ಆಗಿ ಅದು ಕೂಡ ನನಗೆ ಬೇಕು ಅಂತಾಯ್ತು, ಅದನ್ನ ನಾನು ಕಸ್ಕೋಬೇಕು ಅಂತಾಯ್ತು. ಈ ಪ್ರಕಾರವಾಗಿ ನಮ್ ನಮ್ಮಲ್ಲಿ ಏನ್ ಶುರು ಆಗ್ತದೆ, ಘರ್ಷಣೆ ಶುರು, ರಾಗದ್ವೇಷ ಶುರು. ಮಾಗ್ರದ ಕಸ್ಯ ಸಿದ್ಧನ, ಇನ್ನೊಬ್ಬರಿಗೆ ಸೇರಿದ್ದನ್ನ ಬಯಸಬೇಡ. ಯಾವ ಭೂಮಿ ಭಾರತಕ್ಕೆ ಸೇರಿದ್ದೋ ಆ ಭೂಮಿಯನ್ನ ಭಾರತಕ್ಕೆ ಬಿಟ್ಬಿಡಿ, ಅದು ನಮ್ಮದು ಅಂತ ಅಲ್ಲಿಗೆ ಹೋಗ್ಬೇಡಿ ಅಂತ. ಭಾರತ ಅಂತದ, ಪಾಕಿಸ್ತಾನ ಅಂತದ, ಎಲ್ಲಾ ಭೂಮಿಗಳು ನಮ್ಮ ಭೂಮಿಗಳು ಅಂತ ನೋಡ್ರಿ. ಉಪನಿಷತ್ ಹೇಳ್ತದೆ ಮಾದೃದ ಮಾದೃದ, ಇನ್ನೊಬ್ಬರಿಗೆ ಸೇರಿದ್ದು ಏನಿದೆಯೋ ಅದನ್ನ ನಂದು ಅಂತ ಎಂದೂ ನೀನು ಭಾವಿಸಬೇಡ. ನಾವು ಭಾರತ ದೇಶ ಅದೇ ತರ ಜೀವನ ನಡೆಸಿದೀವಿ, ಅದೇ ತರ ಇವತ್ತಿನವರೆಗೂ ಕೂಡ ಒಂದು ಇಂಚು ಬೇರೆ ದೇಶದ ಜಾಗ ನಾವು ಕಬಳಿಸುವ ಪ್ರಯತ್ನ ಮಾಡಿಲ್ಲ. ಒಂದೇ ಒಂದು ಸಲ ಆ ತರ ಕಬಳಿಸುವ ಪ್ರಯತ್ನವನ್ನು ಮಾಡಿದ್ರು 18 ಅಕ್ಷೋಣಿ ಸೈನ್ಯ ಕೂಡ ಭಸ್ಮವಾಗಿ. ಕೌರವರು ಮಾಡಿದ್ದೇನು? ಅವರದಲ್ಲದ ರಾಜ್ಯ, ಅವರಿಗೆ ಸೇರದೇ ಇದ್ದಂತಹ ಐಶ್ವರ್ಯ, ಅವರಿಗೆ ಸೇರದೇ ಇದ್ದಂತಹ ಆ ಎಲ್ಲ ಭೂಮಿ ತಮ್ಮದು ಅಂತ ಅವರು ಪ್ರಯತ್ನಿಸಿದರು. ಕೊನೆಗದಲ್ಲಿ ಫಲ ಏನಾಯ್ತು? ಪೂರ್ಣ ರಕ್ತಪಾತವಾಗೋಯ್ತು, ಮಹಾಭಾರತ ಯುದ್ಧ ಆಗೋಯ್ತು, ಮಹಾಯುದ್ಧ. ಈಗ ಇನ್ನೊಂದು ಮಹಾಯುದ್ಧಕ್ಕೆ ನಾವು ನಂದಿ ಇಡ್ತಾ ಇದ್ದೀವಿ. ಇರಾಕ್ ಇರಾನ್ನಿಂದ ಪ್ರಾರಂಭ ಆಗ್ತದೆ, ಎಲ್ಲವನ್ನು ನುಂಗಿ ಹಾಕ್ಬಿಡ್ತು. ಬಲೂಚಿಸ್ತಾನ್, ತಜಿಕಿಸ್ತಾನ್, ಪಾಕಿಸ್ತಾನ್ ಎಲ್ಲವೂ ನುಂಗಿ ಹೋಗ್ಬಿಡ್ತಾವೆ, ಸರ್ವ ನಾಶವಾಗಿ ಹೋಗ್ಬಿಡ್ತು. ನಾವ್ಯಾರು ಒದ್ದಾಡಬೇಕಾಗಿಲ್ಲ, ನಮ್ಮ ಭೂಮಿ ಉಳಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೇವೆ ಅಷ್ಟೆ. ಪಾಂಡವರು ಧರ್ಮಿಷ್ಠರು ಯಾಕೆ ಅಂತಂದ್ರೆ ಅವರು ತಮ್ಮ ಭೂಮಿಯನ್ನು ರಕ್ಷಿಸುವ ಪ್ರಯತ್ನ ಅವ್ರು ಮಾಡಿದ್ರು. ಅಲ್ಲಿ ಪ್ರತಿಕಾರಕ್ಕಿಂತ ಹೆಚ್ಚು ಧರ್ಮ ರಕ್ಷಣೆಗೆ ಬಹಳ ಮಹತ್ವ ಇದೆ. ಹಾಗೆ ಈ ಕಡೆಗೆ ನೇಪಾಳ ಬಾರ್ಡರ್ ಆಗಲಿ, ಅಥವಾ ಟಿಬೆಟ್ ಬಾರ್ಡರ್ ಆಗಲಿ, ಈ ಕಡೆ ಚೈನಾ ಬಾರ್ಡರ್ ಆಗಲಿ, ಈ ಕಡೆಗೆ ಪಾಕಿಸ್ತಾನ ಬಾರ್ಡರ್ ಆಗಲಿ, ಇವಷ್ಟು ಬಾರ್ಡರ್ಗಳಲ್ಲಿ ನಾವು ಏನ್ ಪ್ರಯತ್ನ ನಾವೇನ್ ಪ್ರಯತ್ನ ಮಾಡ್ತಾ ಇದ್ದೇವೆ, ಅವರ ಭೂಮಿ ನಮಗೆ ಬೇಕು ಅಂತ ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಕಾಶ್ಮೀರ ನಾವು ಉಳಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದದು ಸರಸ್ವತಿ? ಹಾ, ಶ್ಲೋಕ ಏನದು? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸ. ಕಾಶ್ಮೀರ ಪುರವಾಸಿ, ಇದು ನಾನು ಪ್ರಾರ್ಥನೆ ಮಾಡಿದ್ದಲ್ಲ, ನಮ್ಮ ಅಪ್ಪ ಪ್ರಾರ್ಥನೆ ಮಾಡಿದ್ದಲ್ಲ, ತಲೆ ತಲಾಂತರಗಳನ್ನ ಈ ಪ್ರಾರ್ಥನೆ ನಡೀತಾ ಇದೆ. ಕಾಶ್ಮೀರ ಪುರವಾಸನ ತ್ವಾಂ ಅಹಂ ಪ್ರಾರ್ಥಯೇ ದೇವಿ ವಿದ್ಯಾದಾನಂಚ ದೇವಿ, ತ್ವಾಂ ಅಹಂ ಪ್ರಾರ್ಥಯೇ, ನಿನ್ನನ್ನು ನಾನು ಪ್ರಾರ್ಥಿಸ್ತೇನೆ, ನನಗೆ ಜ್ಞಾನವನ್ನು ಕೊಡು. ಅಂದಿನಿಂದಲೂ ಪ್ರಾರ್ಥಿಸ್ಕೊಂಡು ಬಂದಂತಹ ಆ ಭೂಮಿ ನಮ್ಮದು ಅಂತ ಅವ್ರು ಕ್ಲೇಮ್ ಮಾಡ್ತಾರೆ. ನಿಮಗೆ ಯಾರಿಗೂ ಗೊತ್ತಿಲ್ಲ, ಇವತ್ತಿಗೂ ಕೂಡ ಕಾಶ್ಮೀರದಲ್ಲಿ ಭಾರತ ದೇಶದ ಯಾವ ಕೋರ್ಟು, ಯಾವ ಲಾ, ಯಾವ ನಿಯಮಗಳು ಅಲ್ಲಿ ಲಾಗು ಆಗುವುದಿಲ್ಲ. ಅದೊಂಥರ ಪಾಕೆಟ್ ಬೇರೆನೆ ಮಾಡಿಟ್ಬಿಡ್ತಾರೆ, ಬ್ರಿಟಿಷರು ಹೋಗುವಾಗ ಹಂಗೆ ಮಾಡಿಟ್ಟು ಹೋಗ್ತಾರೆ. ಮಹಾತ್ಮ ಗಾಂಧಿ ಅದಕ್ಕೆ ಸಹಿ ಹಾಕಿದ್ದಾರೆ. ಇಲ್ಲಿ ನಾವು ಬೊಬ್ಬೆ ಇಡ್ತಾ ಇದ್ದೀವಿ, ಕಾಶ್ಮೀರ ನಮ್ದು, ಕಾಶ್ಮೀರ ನಮ್ದು ಅಂತ. ಇಲ್ಲಿ ಧ್ವಜ ಅಲ್ಲಿ ಏನಿದ್ರು ಕೂಡ ಪಾಕಿಸ್ತಾನ ಧ್ವಜ ಅದ್ರ ಜೊತೆಗೆ ಇರಲೇಬೇಕು. ಇಲ್ಲಿ ಏನು ನಿಯಮಗಳನ್ನು ನಾವು ಹಾಕ್ತೇವಿ ಅವಷ್ಟು ನಿಯಮಗಳ ವಿರುದ್ಧವಾದ ನಿಯಮಗಳು ಅಲ್ಲಿವೆ. ನಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಅವಾಂತವಾಗಿದ್ದೀವಿ. ಅದು ನಮ್ಮ ಅಂಗ ಅಂತ ನಮಗೆ ಅನಿಸೇ ಇಲ್ಲ. ಹಾಗೆ ಬ್ರೈನ್ ವಾಶ್ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಅದಕ್ಕೆ ಇಷ್ಟೊಂದು ಘರ್ಷಣೆ, ಇಷ್ಟೊಂದು ನೋವುಗಳು, ಇಷ್ಟೊಂದು ಹಿಂಸೆ, ಸತತವಾಗಿ ನಮ್ಮ ಮೇಲೆ ಆಘಾತಗಳು. ಬಿಡಿ, ಮೋದಿ ಎಲ್ಲ ಸಾಲ್ವ್ ಮಾಡ್ತಾನೆ ಸಮಸ್ಯೆಯಿಂದ. ಇವೆಲ್ಲ ಚೆಂಡು, ಇವರು ಡೆಫಿನೆಟ್ಲಿ ಸಾಲ್ವ್ ಆಗುತ್ತೆ. ಶುರು ಆಗಿದೆ ಪ್ರಯತ್ನ. ಇನ್ನು ಯಾರು ಸಾಲ್ವ್ ಮಾಡಿದ್ರು ಅದು ಕೂಡ ಅವ್ರವ್ರ ಜನರನ್ನೇ, ಅವ್ರವ್ರ ಜನರೇ ಅವರನ್ನು ಸಂಹಾರ ಮಾಡ್ಬೇಕು. ಇರಾಕ್ ಮೇಲೆ ದಾಳಿ ಮಾಡುವವರು ಅವರೇ, ದಾಳಿ ಮಾಡಿಸಿಕೊಳ್ಳುವವರು ಅವರೇ. ಹಾಗೆ ಒಂದು ಸಿಲ್ಲು ಬರ್ತದೆ. ತಾಲಿಬಾನ್, ಯಾರು ತಾಲಿಬಾನ್ ಇವರು? ಅವರು ಇಸ್ಲಾಂ ಎಲ್ಲ, ಸಾವಿರಾರು ಪಂಗಡಗಳು ನಮ್ಮಲ್ಲಿವೆ. ಆದರೆ ಮೊದಲಿನಿಂದಲೂ ಹಿಂಸಾ ವಿರೋಧಿಗಳಾಗಿದ್ದರಿಂದಾಗಿ ಪಂಗಡಗಳು ಜಾಸ್ತಿ ಇದ್ದರೂ ಕೂಡ ನಮ್ಮಲ್ಲಿ ಫೈಟ್ಸ್ಗಳಿವೆ. ಮಾರಕ ಅಸ್ತ್ರಗಳಿಂದ ಫೈಟ್ಸ್ ಬ್ರಾಹ್ಮಣರಿಗೂ ಲಿಂಗಾಯತರಿಗೂ ಆಗಿಲ್ಲ, ಆಗುವುದಿಲ್ಲ. ಏಕೆಂದರೆ ನಮ್ಮ ಮೂಲ ತತ್ವ ಅಹಿಂಸ, ಅವರ ಮೂಲ ತತ್ವವೇ ಹಿಂಸ. ಮಾತ್ರದ ಕಸ್ಯ ಸಿದ್ಧನಂ, ಉಪನಿಷತ್ತು ಎಷ್ಟು ಕಳಕಳಿಂದ ಹೇಳ್ತಾನೆ, ಇನ್ನೊಬ್ಬರದನ್ನು ಬಯಸಬೇಡ, ಇನ್ನೊಬ್ಬರ ಮೇಲೆ ಕಣ್ಣು ಹಾಕಬೇಡ. ಅದು ಭೂಮಿ ಇರ್ಬೋದು, ಐಶ್ವರ್ಯ ಇರ್ಬೋದು, ಆಸ್ತಿ ಇರ್ಬೋದು, ಯಾವುದ್ರ ಮೇಲೂ ಕೂಡ ನೀನು ಕಣ್ಣು ಹರಿಸ್ಬೇಡ. ನಿನಗೇನು ಸಿಗ್ತದೋ ಅದನ್ನ ಪ್ರಸಾದದಿಂದ ಜೀವನ ಮಾಡಿ. ಮೋಸ್ಟ್ ನಾನ್ ಕಾಂಪಿಟೆಂಟ್ ಲೈಫ್. ಈಗ ನಾವು ಭಾಷ್ಯಕ್ಕೆ ಹೋಗ್ತಾ ಇದ್ದೇವೆ. ಭಾಷ್ಯ ಈಶಾ ಈಷ್ಟ ಇತ್ತಿಟ ತೇನೇಶ. ಈಶಾ ಶಬ್ದದ ಅರ್ಥ ಈಷ್ಟ. ಈಷ್ಟ ಶಬ್ದದ ಅರ್ಥ ನಿಯಮಗಳನ್ನು ನಿಯಮಿಸುವರು, ನಿಯಮಗಳನ್ನು ನಿಯಮಿಸುವುದು. ಅದೇನಂತಿದೆ ಅಲ್ಲಿ ಮುಂದೆ? ಇತ್ತಿತ್ತಲ್ಲ, ಇತಿ ಇಟ್, ಇತಿ ಇಟ್. ಈಶಾ ಈಷ್ಟ ಇತಿ ಇಟ್. ಈ ಪ್ರಕಾರವಾದ ನಿಯಮಗಳನ್ನು ನಿಯಮಿಸುವವನು ಯಾರೋ ಅವನಿಗೆ ಇಟ್ ಅಂತ ಕರೀತಾರೆ. ಆ ಇಟ್ ಶಬ್ದದ ತೃತೀಯ ವಿಭಕ್ತಿ ಏಕವಚನ ಈಶ. ಗೊತ್ತಾಯ್ತ? ಇಟ್ ರೂಟ್. ಇನ್ನೊಂದ್ಸಲ, ಇಷ್ಟ ಅಂತಂದ್ರೆ ನಿಯಮಗಳನ್ನ ಹಾಕಿಕೊಡುವವನು. ಈ ನಿಯಮಗಳನ್ನು ಹಾಕಿಕೊಡುವವನು ಯಾರೋ ಅದನ್ನ ಇಟ್ ಅಂತ ಕರೀತಾರೆ. ಆ ಇಟ್ ಶಬ್ದದ ತೃತೀಯ ವಿಭಕ್ತಿ ಏಕವಚನ ಏನನ್ಸ್ಕೊತದೆ? ಈಶಾ. ಈಶಾ ಶಾಸನಕರ್ತ ಅಂತ ಅರ್ಥ. ಈಶಾ ಅಂದ್ರೇನು? ಶಾಸನಕರ್ತ. ಕನ್ನಡದಲ್ಲಿ ನಿಯಮಗಳನ್ನು ಹಾಕುವವನು. ಯಾರಿಂದ ನಿಯಮಗಳು ಹಾಕಲ್ಪಡುತ್ತವೆಯೋ, ಯಾರಿಂದ ನಿಯಮಗಳು ನಿಯಮಿಸಲ್ಪಡುತ್ತವೆಯೋ ಅವನನ್ನು ಏನಂತ ಕರೆಯೋಣ? ಈಶಾ. ತೃತೀಯ ವಿಭಕ್ತಿ ಏಕವಚನ. ಬೈ ಆಫ್ ಅಲ್ಲ, ಪಂಚಮಿ ಆಫ್, ತೃತೀಯ ಬೈ. ಬೈ ಈಶ್ವರ, ಬೈ ರಾಮ, ಅರ್ಥ ಇಲ್ಲ? ಬೈ ಇಂದ, ಯಾರಿಂದ? ಈಶ್ವರನಿಂದ. ಈಶ್ವರನಿಂದ. ಏನೇನು ನಿಯಮಗಳು? ಪ್ರಕೃತಿಯ ಎಲ್ಲ ನಿಯಮಗಳು, ಈ ಜಗತ್ತಿನ ಎಲ್ಲ ನಿಯಮಗಳು. ನಾವು ಈಶ್ವರ ಅಂತ ಅರ್ಥ ಮಾಡ್ಕೊಂತೇನು, ಕೈಲಾಸವಾಸಿ ಈಶ್ವರ. ಈಶ್ವರ ಇದ್ದಾನ ಅಂತ ಇಲ್ಲಿ ಮಾತಾಡೋದು, ಇಲ್ಲಿ ಇದ್ದುಕೊಂಡ ಕೈಲಾಸ ವಾಸ ಮಾಡಿಬಿಟ್ರಪ್ಪ. ಈಶ್ವರನ ಕೈಲಾಸವಾಸಿಗಳು, ಈಶ್ವರ ಯಾರ್ರಿ? ಕೈಲಾಸವಾಸಿ. ಉಪನಿಷತ್ ಹೇಳ್ತದೆ, ಈ ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ನಿಯಮಗಳಿವೆ ಅಂತ ನಿಮಗನಿಸ್ತದೋ ಅವಷ್ಟು ನಿಯಮಗಳನ್ನ ನಿಯಮಿಸಿದವನು ಯಾರು ಅಂದ್ರೆ ಅವನು ಈಶ್ವರ. ಕಣ್ಣು ನೋಡ್ತದೆ, ಕಿವಿ ಕೇಳಿಸ್ಕೊಳ್ತದೆ, ಒಳಗೆ ಉಸಿರೋದ್ರೆ ಹೊರಗೆ ಬರ್ತದೆ, ಉಂಡ ಆಹಾರ ಪಚನ ಆಗ್ತದೆ, ತೆಂಗಿನ ಮರ ನೀರನ್ನ ಮೇಲೆ ತೊಳ್ತದೆ, ಆ ನೀರನ್ನ ಅದು ಮತ್ತೆ ಸಿಹಿ ನೀರನ್ನಾಗಿ ಮಾಡಿ ವಾಪಸ್ ಕೊಡ್ತದೆ. ಇವೆಲ್ಲ ನಿಯಮಗಳು ಆಗ್ತಾವೆಯೋ, ನಿಯಮ ಬಿಟ್ಟಾಗ್ತಾ ಇವೆ, ನಿಯಮದಲ್ಲೇ ಆಗ್ತದೆ. ಈಗ ಸಾಕಷ್ಟು ಹೂಗಳು ಬಿಟ್ಟಾವ ನೀವು ಆಶ್ರಮದ ಹೋಗಿ ಸಾಕಷ್ಟು. ಈಗ ಒಂದ್ ತಿಂಗಳಿಂದ ಏನು ಇದ್ದಿದ್ದಿಲ್ಲ, ಒಂದು ಸಿಂಗಲ್ ಹೂ ಕೂಡ ಇದ್ದಿದ್ದಿಲ್ಲ. ಈಗ ಹೂಗಳು ಬಿಡ್ತಾವೆ, ಎಲ್ಲಾ ಎಲೆಗಳು ಒಂದೇ ತರ ಕಾಣ್ತಿದ್ವು, ಆದರೆ ಹಳದಿ ಹೂವಿನ ಗಿಡದಲ್ಲಿ ಹಳದಿ ಹೂವೇ, ಲಿಲಿ ಕೆಂಪು ಹೂವದಲ್ಲಿ ಕೆಂಪು ಹೂವೇ, ಬಿಳಿದರಲ್ಲಿ ಬಿಳಿಗೆ. ನಿಯಮದಲ್ಲೇ ನಿಯಮ ಬಿಟ್ಟು ಹಾಗೆ ನೋಡ್ತಾ ಹೋಗಿ, ನೋಡ್ತಾ ಹೋಗೋವನು ಕೂಡ ನಿಯಮದೊಳಗೆ ಇದ್ದ, ಅವನು ನಿಯಮ ಬಿಟ್ಟು ಹೋಗುವುದಿಲ್ಲ. ಹಾಗಾದ್ರೆ ಎಷ್ಟೋ ನಿಯಮಗಳನ್ನ ನಿಯಂತ್ರಿಸುವುದು ಯಾರು? ಅವನಿಗೆ ಈಶಾ ಅಂತ ಕೈಲಾಸವಾಸಿ ಅಲ್ಲ, ಅಥವಾ ಪಿಯಾ ಪಿಯಾ ಪಿಯಾ ಪಿಯಾ ಅಲ್ಲ, ಡಬರು ಅಲ್ಲ. ಇವನು ಯಾರು? ಇವನು ಇವನು ಸಮಸ್ತ ಸೃಷ್ಟಿಯನ್ನ ತನ್ನ ನಿಯಮದಲ್ಲಿ ಇಟ್ಟುಕೊಂಡವನು ಈಶಾ. ಇಂತಹ ಈಶ್ವರ ಮುಂದುವರಿಸ್ತಾರೆ, ಈಶಿತ ಪರಮೇಶ್ವರ ಪರಮಾತ್ಮ ಸರ್ವಸ್ಯ. ಯಾರಿವನು? ಈಶಾ, ಬೇರೆ ಯಾರು ಅಲ್ಲ. ವ್ಯವಹಾರದಲ್ಲಿ ನಾವೇನು ಈಶ್ವರ ಈಶ್ವರ ಈಶ್ವರ ಅಂತ ಕರಿತೀವಿ, ಪರಮೇಶ್ವರ ಪರಮೇಶ್ವರ ಅಂತ ಕರಿತೀವಿ, ಅದೇ ಪರಮೇಶ್ವರ. ಅದೇ ದೇವರೇ ಇದು. ಏನು ಈ ನಿಯಮಗಳನ್ನ ಸೃಷ್ಟಿಸಿ ಆ ನಿಯಮಗಳನ್ನ ನಿಯಮಗಳಂತೆನೆ ಇಟ್ಟು ಅವು ನಿಯಮಗಳಂತೆನೆ ಮುಂದುವರ್ಕೊಂಡು ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟವನು ಯಾರೋ ಅವನನ್ನ ಈಶಾ ಅಂತ ಉಪನಿಷತ್ ಕರೀತದೆ. ಅದನ್ನು ವ್ಯವಹಾರದಲ್ಲಿ ಪರಮಾತ್ಮ ಅಂತ ನಾವು ದೇವರು ಅಂತ. ನೀ ಯಾವ ಹೆಸರಂತ ಕರಿತೀಯ, ಇಟ್ಸ್ ಆಲ್ ಲೆಫ್ಟ್ ಟು ಯು. ಯಾವ ರೂಪದಿಂದ ಕರಿತೀಯ ಅದು ನಿನ್ನ ಬುದ್ಧಿಮಟ್ಟಕ್ಕೆ ಬಿಟ್ಟಿತ್ತು, ನಿನ್ನ ಮನಸ್ಸಿಗೆ ಬಿಟ್ಟಿತ್ತು. ಅದರ ತತ್ವ ಚಿಂತನೆಯನ್ನು ಮಾಡಿದ್ದಾದ್ರೆ ಅದು ಬೇರೆ ಇನ್ನೊಂದು ಯಾವುದು ಅಲ್ಲ. ಏನದು? ಈ ಸೃಷ್ಟಿಯ ಗೊತ್ತಿದ್ದ ಗೊತ್ತಿಲ್ಲದೆ. ನೀವೇ ನೋಡಿ, ನಮ್ಮ ಈಗ 3-4 ವರ್ಷಗಳಿಂದ ಆಗಿದ್ದ ಸುನಾಮಿ ಹೀಗೂ ಸಮುದ್ರದಲ್ಲಿ ತಾಂಡವ ಆಡುವ ಸಾಧ್ಯತೆ ಇದೆಯಾ ಅಂತ ಗೊತ್ತಿತ್ತ ನಮಗೆ? ಅಂದ್ರೆ ಅಲ್ಲಿವರೆಗೂ ಸುನಾಮಿ ನಿಯಮಗಳು ಏನಂತ ಗೊತ್ತೇ ಇರಲಿಲ್ಲ. ಆತರ ಗೊತ್ತಿಲ್ಲದೆ ಇದ್ದದ್ದು ನಿನಗೆ ಎಷ್ಟಿದೆಯೋ, ಗೊತ್ತಿಲ್ಲದೆ ಇದ್ದದ್ದು ಎಷ್ಟಿವೆಯೋ. ಯಾವುದೋ ಮಂಡಲಕ್ಕೆ ಸೇರಿದ್ದು, ಯಾವುದೋ ಸೂರ್ಯ ಮಂಡಲಕ್ಕೆ ಸೇರಿದ್ದು, ಇನ್ನಾವುದೋ ಗ್ರಹಗತಿಗೆ ಸೇರಿದ್ದು, ಯಾವುದೋ ಒಂದು ಗ್ರಹ ಅಕಸ್ಮಾತ್ ಆಗಿ ಈಗ ಪೃಥ್ವಿಯ ಪಕ್ಕದಿಂದ ಹಾದು ಹೋಗ್ತಾ ಇದೆ ಅಂತ ನಾವೆಷ್ಟು ಸುಲಭದೀವಿ. ಅದ್ರ ಬಗ್ಗೆ ನಮಗೇನೂ ಗೊತ್ತಿದ್ದಿದ್ದಿಲ್ಲ, ಅದ್ರ ನಿಯಮಗಳು ನಮಗೇನು ಗೊತ್ತಿದ್ದಿದ್ದಿಲ್ಲ. ಆದರೆ ಖಗೋಳ ಶಾಸ್ತ್ರಜ್ಞರಿಗೆ ಅವು ಗೊತ್ತಾಗ್ತದೆ. ಆಮೇಲೆ ಕೊನೆ ಒಂದು ಹೇಳಿಕೆ, ಇದರಿಂದ ಪೃಥ್ವಿಯ ಜನರಿಗೆ ಯಾವ ಅಪಾಯವೂ ಇಲ್ಲ. ಹೌದಾ? ಯಾವ ಅಪಾಯವೂ ಇಲ್ಲ ಅಂತ ಒಂದು ಬರ್ಬೋದು. ಅಂದ್ರೆ ನೀವು ಪ್ಯಾನಿಕ್ ಆಗ್ಬೇಕಾಗಿಲ್ಲ, ಗಾಬರಿ ಆಗ್ಬೇಕಾಗಿಲ್ಲ. ಬರ್ತದೆ ಹೋಗ್ತದೆ, ಬಾಯ್ ಬಾಯ್ ಅಂತ ಹೇಳಿದ್ರು. ಆಮೇಲೆ ಮತ್ತೊಂದು ಸೇರಿಸ್ತಾರೆ ಕೊನೆಗೆ, ಇನ್ನು 400 ವರ್ಷಗಳ ನಂತರ ಪುನಃ ಮತ್ತೆ ಇದು ಬರುತ್ತದೆ. ಆದ್ರಿಂದ ಈಗ ಬರುವುದು ಭಾರಿ ವಿಶೇಷ. ಉಸಾನು ಎಷ್ಟು ಬಂದು ಹೋಗ್ತಾವೋ, ಎಷ್ಟು ವಿಶಾಲವಾಗಿದೆ ಈ ಆಕಾಶ, ಎಷ್ಟು ಸೂರ್ಯನನ್ನು ನುಂಗಿದೆ, ಆ ಸೂರ್ಯನಿಗೆ ಎಷ್ಟೆಷ್ಟು ಗ್ರಹಗಳಿವೆ, ಆ ಗ್ರಹಗಳನ್ನು ಎಷ್ಟು ನುಂಗಿದೆ. ಈ ಸೂರ್ಯನು ಕೂಡ ಇನ್ನೊಂದು ಯಾವುದು ದೊಡ್ಡ ಸೂರ್ಯನ ಸುತ್ತಲೂ ಈ ಸೂರ್ಯನು ಕೂಡ ತಿರುಗುತ್ತಾ ಇತ್ತು. ಹೌದೇನ್ರಿ? ಚಿತ್ರಾವರ್ತನೆ, ಚಿತ್ರ ನಕ್ಷತ್ರ, ಜ್ಯೇಷ್ಠ ಚಿತ್ರ ನಕ್ಷತ್ರ, ಅದರದ್ದೇನು ವಿಶೇಷ ಇದೆ? ನೋಡ್ರಿ, ಯಾವುದೋ ಮಹಾತ್ಮ ಹುಟ್ಟಿದ ದಿವಸ ಇರ್ಬೇಕು. ರಾಮ ಹುಟ್ಟಿದ್ದು ಯಾವಾಗ? ಪುನರ್ವಸ. ರಾಮ ಹುಟ್ಟಿದ ತಾರೀಕು ಗೊತ್ತೇ ನಿಮಗೆಲ್ಲ? ಏನ್ ತಾರೀಕು? ಜನವರಿ 10 ರಾಮ ಹುಟ್ಟಿದ ತಾರೀಕು. 5044 ವರ್ಷ ಪೂರ್ವದಲ್ಲಿ, ಕ್ರಿಸ್ತಶಕ 5044 ವರ್ಷ ಪೂರ್ವದಲ್ಲಿ 10ನೇ ತಾರೀಕು ಜನವರಿ 10 ಕ್ರಿಸ್ತಶಕ ಪೂರ್ವ 5044. ನಂಗೆ ತಿಳ್ತಲ್ಲ, ಆ ಟೈಮ್ ಯುಗಾದಿ ಅವಾಗ ಇತ್ತೇನೋ. ಆ ಟೈಮ್ ಯುಗಾದಿ ಅವಾಗ ಇತ್ತೇನೋ. ಹೋಗಿ ಹೆಚ್ಚು ಕಡಿಮೆ ಆಗ್ತಾರ ಒಂದ್ ದಿವಸ, ಅದಕ್ಕೆ ಮೊಸರು ಯಾಕೆ ಬರಂಗಿಲ್ಲ ನಿಮ್ದು? ಒಂದೊಂದ್ಸಲ ಸಂಕಷ್ಟ 27ನೇ ತಾರೀಕು ಬರ್ತದೆ, ಒಂದ್ಸಲ 3ನೇ ತಾರೀಕು ಬರ್ತದೆ. ಬರ್ತದೋ ಇಲ್ಲೋ, ಮತ್ತೆ 20-20 ದಿವಸ ವ್ಯತ್ಯಾಸ ಹೆಂಗಾಗ್ತದೆ? ಆಗ್ಬಾರ್ದಲ್ಲ ಸ್ವಾಮಿ. ಆಗ್ತದಲ್ಲ, ಬಿಕಾಸ್ ಆಫ್ 29 ಡೇಸ್. ಅವರ್ ಮಂತ್ ಈಸ್ 29 ಡೇಸ್, ಇಂಗ್ಲಿಷ್ ಕ್ಯಾಲೆಂಡರ್ ಈಸ್ 30 ಡೇಸ್. ಹಾ 30. ಸೊ ಹಿಂಗೆ ಬದಲಾಗ್ತಾ ಹೋಗಿ ಹೋಗಿ ಅದು ಬಂತು. 102 ವರ್ಷ ಮಾಮಾಜಿಗೆ ಅದು ಹೆಂಗಾದ್ರು ಹಿಂಗ. ನಾನು ಹೇಳೋದಿಷ್ಟೇ, ನೋನ್ ಲಾಸ್ ಅಂಡ್ ಅನ್ನೋನ್ ಲಾಸ್. ನಮಗೆ ತಿಳಿದ ನಿಯಮಗಳು, ನಮಗೆ ತಿಳಿಯದೇ ಇರುವ ನಿಯಮಗಳು, ತಿಳಿಯದೇ ಇರುವ ನಿಯಮಗಳು. ನಿಯಮಗಳಿಲ್ಲ ಅಂತಿಲ್ಲ, ಎಷ್ಟು ನಿಯಮ ತಿಳಿದಾವೋ ಅದರ 10ರಷ್ಟು ನಿಯಮಗಳು ಇನ್ನೂ ತಿಳಿದಿಲ್ಲ ನಾವು, ಅದ್ರ ಬಗ್ಗೆ ಸಂಶೋಧನೆ ಆಗಿಲ್ಲ. ಆದ್ರೆ ನ್ಯೂಟನ್ಸು ಇವರೆಲ್ಲರ ಕೊರತೆ ಇದೆ, ಇವರು ಇನ್ನೂ 1000 ಜನ ಇವರು ಸಂಶೋಧನೆ ಮಾಡಬೇಕು. ಆವಾಗ ನಿಯಮಗಳು ಗುರುತಿಸ್ತಾ ಹೋಗ್ತೀವಿ. ಆ ಎಲ್ಲಾ ನಿಯಮಗಳನ್ನು ಒಟ್ಟು ಸೇರಿಸಿ, ಆ ನಿಯಮಗಳನ್ನ ತೊಡಗಿಸಿ ಇದ್ದಂತಹ ಆ ಅದನ್ನ ಈಶಾ ಅಂತ ಶಬ್ದ ಈಶಾ. ಹೌದಾ? ಈಶಿತ, ಈಶಿತ ಅಂದ್ರೆ ನಿಯಮಿಸಲ್ಪಟ್ಟವನು, ಪರಮೇಶ್ವರ, ಪರಮಾತ್ಮ. ಏನಕ್ಕೆ ಪರಮಾತ್ಮ? ಸರ್ವಸ್ಯ ಪರಮಾತ್ಮ, ಎಲ್ಲದಕ್ಕೂ ಅವನೇ ಪರಮಾತ್ಮ, ಎಲ್ಲರಿಗೂ ಅವನೇ ಪರಮಾತ್ಮ. ಓಕೆ. ಸ ಹಿ ಸರ್ವಂ ಇಷ್ಟಿ ಸರ್ವ ಜಂತೂನಾಂ ಆತ್ಮಾಸನ್ ಪ್ರತ್ಯಗಾತ್ಮತಯ ತೇನ ಸ್ವೇನ ರೂಪೇಣ ಆತ್ಮನ ಈಶಾ ವಾಸ್ಯಂ ಆಚ್ಛಾದನೀಯಂ. ಇಂತಹ ಈ ಈಶ್ವರನೇ ಸಹಿ ಸರ್ವಂ ಇಷ್ಟೇ ಸಹಿ ಯಾವನು ಕೇಳಿ ಚಂದಿದೆ ಫಿಲಾಸಫಿಕಲ್ ಸೆಕೆಂಡ್ ಸ್ಟೇಟ್ಮೆಂಟ್ ಇರುವುದೆಲ್ಲವೂ ಯಾರ ನಿಯಮದಲ್ಲಿ ಇವೆಯೋ ಅವನಿಗೆ ಈಶ್ವರ ಅಂತ ಕರೀತಾರೆ ಇದು ಒಂದು ಸ್ಟೇಟ್ಮೆಂಟ್ ಅವನದೇ ಆದ ನಿಯಮಗಳಾಗಿದ್ದರಿಂದಾಗಿ ಆ ನಿಯಮಗಳಲ್ಲೆಲ್ಲ ಅವನೇ ಇದ್ದ ರಾಜ ಎಲ್ಲೋ ಇರ್ತದೆ ಆದ್ರೆ ಅವನ ನಿಯಮಗಳು ಇದೆಲ್ಲ ಚಾಲನೆಯಲ್ಲಿ ಬರ್ತಾರೆ ಹೌದು ಆದರೆ ಇದು ಹಾಗಲ್ಲ ಎಲ್ಲೆಲ್ಲಿ ನಿಯಮಗಳಿವೆಯೋ ಆ ನಿಯಮಗಳನ್ನು ನಿಯಮಿಸಿದವನು ಇವನೇ ಆಗಿದ್ದರೂ ಕೂಡ ಆ ನಿಯಮಗಳಲ್ಲೆಲ್ಲ ಇವನೇ ಇದ್ದಾನೆ ಆ ನಿಯಮಗಳಲ್ಲೆಲ್ಲ ಇವನೇ ಇದ್ದಾನೆ ಕಟ್ ಆಗಿಬಿಟ್ಟು ಕನೆಕ್ಟ್ ಮಾಡಿ ಕಟ್ ಆದಾಗ ಹಿಂಗೆ ಕಾಲ್ ಬರ್ತದೆ ಕಾಲ್ ಬರೋದಿಲ್ಲ ಆ ನಿಯಮಗಳೆಲ್ಲ ಅವನೇ ಇದ್ದಾನೆ ಒಂದು ವೇಳೆ ಕಲ್ಪನೆ ಮಾಡಿಕೊ ಮಣ್ಣಿನಿಂದ ಆದ ಗಡಿಗೆಯಲ್ಲಿ ಎಲ್ಲೆಲ್ಲಿಯೂ ತುಂಬಿಕೊಂಡು ಮಣ್ಣೇ ಇದ್ದಂತಹದ್ದಾಗಿದ್ದರೆ ಆ ಮಣ್ಣು ಕಲ್ಪನೆ ಮಾಡ್ಕೊಂಡಿದೆ ಆ ಮಣ್ಣು ಕುಂಭಾರಣ ಒಂದು ಭಾಗವಾಗಿತ್ತು ಅಂತಂದ್ರೆ ಕಲ್ಪನಾ ಕುಂಭಾರಣ ಒಂದು ಭಾಗವಾಗಿತ್ತು ಅಂದ್ರೆ ತನ್ನಿಂದ ಆ ಮಣ್ಣನ್ನು ಕಿತ್ತುಕೊಂಡು ಆ ಮಡಿಕೆಯನ್ನು ಮಾಡಿದ್ದರೆ ಆ ಮಡಿಕೆಯೊಳಗೆ ಕುಂಭಾರಣ ಇರ್ತಾನೆ ಅಂತ ಇದೆ ಅವ ಹೋಗಿ ಮೇಲ್ಕೋಟಿ ಹೋಗಿ ನಾವು ಈಗ ದೊಡ್ಡದು ಸಣ್ಣದು ಮಾತಾಡ್ತಾ ಇಲ್ಲ ಮಣ್ಣ ಹೋದಲ್ಲೋ ಆ ಮಣ್ಣು ಈಶ್ವರನೇ ಹೋದಲ್ಲೋ ಆ ಈಶ್ವರನೇ ಮಣ್ಣಾಗಿದ್ದರಿಂದಾಗಿ ಮಣ್ಣು ಮಡಿಕೆ ಆಗಿದ್ದರಿಂದಾಗಿ ಮಡಿಕೆಯು ಕೂಡ ಈಶ್ವರನೇ ಆಯ್ತೋ ಇಲ್ಲೋ ಹಾಗೆಯೇ ಈಶ್ವರನೇ ನಿಯಮಗಳನ್ನು ಮಾಡಿದ್ದಾನೆ ತನ್ನಿಂದಲೇ ಆ ನಿಯಮಗಳಾಗಿವೆ ಆ ನಿಯಮಗಳಲ್ಲೆಲ್ಲ ಇರೋದು ಯಾರು ಈಶ್ವರ ಪಂಚಾಯತಿ ಒಳಗಿನ ಸುಳ್ಳು ಮಾತಾಡಿದ್ರೆ ಶಿಕ್ಷೆ ಇಲ್ಲ ದಿಲ್ಲಿ ಒಳಗೆ ಸುಳ್ಳು ಮಾತಾಡಿದ್ರೆ ಶಿಕ್ಷೆ ಇದೆ ಅಂತ ಏನಾದ್ರೂ ಇದೆಯಾ ನಿಯಮ ಮತ್ತೆ ನಿಯಮ ಯಾವ ತರ ಇದೆ ಸುಳ್ಳು ಸುಳ್ಳು ಅವನು ಪಂಚಾಯತಿ ಒಳಗಿರು ಮಾತಾಡಲಿ ದಿಲ್ಲಿ ಒಳಗಿರು ಮಾತಾಡಲಿ ಸುಳ್ಳು ಸುಳ್ಳು ಆದ್ರೆ ಅವನು ಶಿಕ್ಷೆ ಆಗಬೇಕು ಇದು ನಿಯಮ ಹೌದಾ ಇಲ್ಲದಿ ದಿಲ್ಲಿ ಒಳಗೆ ಪ್ರೈಮ್ ಮಿನಿಸ್ಟರ್ ತುಂಬಾ ಸಮೀಪದಲ್ಲಿ ಇರ್ತಾರೆ ಆದ್ದರಿಂದ ಅಲ್ಲಿ ಸುಳ್ಳಿಗೆ ಭಾರಿ ಶಿಕ್ಷೆ ಪಂಚಾಯತಿ ಭಾರಿ ದೂರ ಇದೆ ಆದ್ದರಿಂದ ಅಲ್ಲಿ ನಿಯಮಗಳು ಡೈಲೂಟ್ ಆಗ್ತವೆ ಇಲ್ಲ ಮತ್ತೇನು ಇಲ್ಲಿರುವಂತಹ ಪಂಚಾಯತಿ ನಿಯಮದಲ್ಲಿಯೂ ಮೋದಿನ ಇದ್ದ ಅಲ್ಲಿರುವಂತಹ ದಿಲ್ಲಿ ಪಾರ್ಲಿಮೆಂಟ್ ನಲ್ಲಿಯೂ ಮೋದಿನ ಇದು ಅರ್ಥ ಆಗಲಿಲ್ಲ ಹೋಗ್ಲಿ ಬಿಡು ಕೂದಲ ಜಗ್ಗಿದರೂ ಸ್ವಾಮೀಜಿನ ಜಗ್ಗಿದಂಗೆ ದಾಡಿ ಜಗ್ಗಿದ್ರು ಸ್ವಾಮೀಜಿನ ಜಗ್ಗಿದಂಗೆ ಅವ್ರ ಕೈ ಹಿಡಿದ ಸೆಳೆದ್ರು ಕೂಡ ಸ್ವಾಮೀಜಿನ ಜಗ್ಗಿದಂಗೆ ಯಾಕಪ್ಪ ಬಿಕಾಸ್ ಎವ್ರಿ ಪಾರ್ಟ್ ಈಸ್ ಮೀ ಹಾಗೆ ಎಲ್ಲೆಲ್ಲಿ ನಿಯಮಗಳಿದ್ವು ಅಲ್ಲೆಲ್ಲ ಯಾರಿದ್ದಾರೆ ಈಶ್ವರ